ಸೊ ಸಾಮಾನ್ಯವಾಗಿ 100 ಜನರಲ್ಲಿ ಒಬ್ಬ ಶೂರ, 1,000 ಜನರಲ್ಲಿ ಒಬ್ಬ ಪಂಡಿತ, 10,000 ಜನರಲ್ಲಿ ಒಬ್ಬ ದಾನಿ ಸಿಗಬಹುದು ಅಥವಾ ಸಿಗ್ಲಿಕ್ಕಿಲ್ಲ ಅನ್ನುವ ಮಾತು ಇದೆ. ಇದನ್ನು ಸುಳ್ಳಾಗಿಸೋಣ. ಹಾಗಾಗಬೇಕಾದಲ್ಲಿ ಒಮ್ಮೆ ಒಂದು ಕ್ಷಣ ಯೋಚಿಸಿ, ಸಮಾಜಕ್ಕೆ ನನ್ನ ಕೊಡುಗೆ ಏನು ಎಂದು ಆತ್ಮಾವಲೋಕನ ಮಾಡಿಕೊಂಡು ಬದುಕಿದ್ದಾಗ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಮುಂತಾದ 10 ಹಲವಾರು ಸಂಸ್ಥೆಗಳ ಬೆಳವಣಿಗೆಗೆ ಆಸರಿಯಾಗಿ ಸಹಕರಿಸಿ ಸ್ಪಂದಿಸಿ ಮಾನವ ಜನ್ಮದ ಋಣಭಾರ ಕಡಿಮೆ ಮಾಡಿಕೊಳ್ಳಲಾಗಲಿಲ್ಲ ಎಂಬ ಪಶ್ಚಾತ್ತಾಪವೂ ಬೇಡ. ನಾವು ಸಂತರು ಶರಣರು ಆಗುವುದೂ ಬೇಡ. ನಮ್ಮ ಮರಣದ ನಂತರ ನಮ್ಮ ದೇಹ ಅಗ್ನಿಗೆ ಆಹುತಿಯಾಗಿ ಸುಟ್ಟು ಕರಕಲಾಗಿ ಹಾಳಾಗುವುದೂ ಬೇಡ. ಮಣ್ಣಲ್ಲಿ ಸೇರಿ ಕೊಳೆತು ಹಾಳಾಗುವುದೂ ಬೇಡ. ಮರಣದ ನಂತರ ಹೆಚ್ಚು ಉಪಯೋಗವಾಗುವ ಉತ್ತಮ ಅವಕಾಶ ಬಂದಿದೆ. ಅದು ಮರಣದ ನಂತರ ವೈದ್ಯಕೀಯ ಸಂಸ್ಥೆಗಳಿಗೆ ದೇಹದಾನ ಮಾಡಿ ಆದರ್ಶತೆಗೆ ಮಾದರಿಯಾಗಲು ಅವಕಾಶವಿದೆ. ಅದಕ್ಕಾಗಿ ಮಹಾತ್ಮರು ಹೇಳಿರುತ್ತಾರೆ, ಪರೋಪಕಾಯ ಫಲಂತಿ ವೃಕ್ಷಾಹ, ಪರೋಪಕಾಯ ವಹಂತಿ ನದ್ಯಾಹ, ಪರೋಪಕಾಯ ದುಹಂತಿ ಗಾಯ, ಪರೋಪಕಾರಾರ್ಥಮಿದಂ ಶರೀರಂ. ಮರಗಳು ಕೊಡುವ ಹಣ್ಣು ಪರೋಪಕಾರಕ್ಕಾಗಿ, ಹರಿಯುವ ನದಿಗಳು ನೀರು ಪರೋಪಕಾರಕ್ಕಾಗಿ, ಕರೆಯುವ ಹಸುಗಳ ಹಾಲು ಪರೋಪಕಾರಕ್ಕಾಗಿಯೇ, ಈ ಶರೀರವೂ ಸಹ ಪರೋಪಕಾರಕ್ಕೆ ಇದೆ ಎಂಬುದು ಹೇಳಿರುತ್ತಾರೆ. ತಾವು ಆಯುರ್ವೇದ ಕಾಲೇಜಿನೊಳಗೆ ಪ್ರಾಧ್ಯಾಪಕರಾಗಿದ್ದೀರಿ, ತಮ್ಮ ಒಂದು ಅನುಭವ ಹೇಗೆ ಆಯುರ್ವೇದದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡ್ತದೆ? ಈಗ ಆಯುರ್ವೇದ ಬಗ್ಗೆ ಅಂದರೆ ವಾತಪಿತ್ತ ಕಫ ಈ ದೋಷಗಳು ಸಮತೋಲನ ಅವಸ್ಥೆಯಲ್ಲಿದ್ದರೆ ನಾವು ಅದನ್ನು ನಾವು ಶರೀರ ನಮ್ಮದು ಒಳ್ಳೆಯ ಆರೋಗ್ಯ ಕಾಪಾಡಿಕೊಳ್ಳಬಹುದು, ಒಳ್ಳೆಯ ಆಯುಷ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ಹೇಳ್ತೀನಿ. ಆತ್ಮೀಯ ಕೇಳಿದ್ರೆ ಇವತ್ತು ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರು ದೇಹದಾನ ಕುರಿತಂತೆ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಇವತ್ತು ದೇಹದಾನ ಅನ್ನೋದು ಬಹಳ ಮುಖ್ಯದ. ನಾವು ಸತ್ತು ಹೋದ್ಮೇಲೆ ಕೂಡ ಸಮಾಜ ಸೇವೆ ಮಾಡೋ ಅವಕಾಶ ಇದರಲ್ಲಿದೆ. ಇವತ್ತು ಎಷ್ಟೋ ಆಕ್ಸಿಡೆಂಟ್ ಆಗ್ತಾವೆ, ಇಂತಹ ಒಂದು ಒಳ್ಳೆಯ ಅವಯವಗಳು ಇದ್ದರೂ ಕೂಡ ಆ ಜೊತೆಗೆ ಮಣ್ಣಾಗಿಬಿಡ್ತಾವೆ. ಅದ್ರ ಬದಲಿ ಮೊದಲೇ ನಾವು ಒಂದು ವಿಲ್ ಮಾಡಿಟ್ರೆ, ದೇಹದಾನ ಮಾಡೋಣ, ಅಂಗಗಳನ್ನು ದಾನ ಮಾಡೋಣ ಅಂತ ಅನ್ಕೊಂಡ್ಬಿಟ್ರೆ ಸುಮಾರು ಜನರಿಗೆ ನಾವು ಮರಳಿ ಜೀವನವನ್ನು ಕೊಡಲಿಕ್ಕೆ ಸಾಧ್ಯ ಅದ. ಆ ನಿಟ್ಟಿನೊಳಗೆ ಇವತ್ತಿನ ಒಂದು ವಿಷಯ ದೇಹದಾನ. ಈ ದೇಹದಾನ ಅಂದ್ರೆ ಏನು, ಯಾವ್ಯಾವ ಭಾಗಗಳನ್ನು ದೇಹದಾನ ಮಾಡಬಹುದು? ದೇಹದಾನ ಎಂದರೆ ಮರಣದ ನಂತರ ಇಡೀ ದೇಹವನ್ನು ದಾನ ಮಾಡುವುದು. ಇದು ವೈದ್ಯಕೀಯ ಸಂಶೋಧನೆ ಮತ್ತು ಶಿಕ್ಷಣದ ಉದ್ದೇಶಕ್ಕಾಗಿ ಸಾವಿನ ನಂತರ ಇಡೀ ದೇಹವನ್ನು ದಾನ ಮಾಡುವುದು. ಮಾನವ ದೇಹವನ್ನು ಅರ್ಥ ಮಾಡಿಕೊಳ್ಳಲು ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಸಹಾಯ ಮಾಡಲು ಮತ್ತು ವಿಜ್ಞಾನದ ಪ್ರಗತಿಗೆ ದೇಹದಾನ ಮುಖ್ಯವಾಗಿದೆ. ತಮ್ಮ ದೇಹದಾನ ಮಾಡಲು ಬಯಸುವವರು ಯಾವುದೇ ವ್ಯಕ್ತಿ ಸಾವಿಗೆ ಮುನ್ನ ಸ್ಥಳೀಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯೊಂದಿಗೆ ಪೂರ್ವಭಾವಿ ವ್ಯವಸ್ಥೆಗಳನ್ನು ಮಾಡಬಹುದು. ವೈದ್ಯಕೀಯ ಸಂಶೋಧನೆಗಾಗಿ ತಮ್ಮ ದೇಹವನ್ನು ದಾನ ಮಾಡಬಹುದು. ಬಹಳ ಸಂತೋಷ. ಒಂದು ಮಾದರಿಯ ಒಂದು ಪ್ರಯತ್ನ ದೇಹದಾನ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಎಷ್ಟು ಸಹಾಯ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಅಂದ್ರೆ ನಾವು ದೇಹದ ಅಂಗಗಳನ್ನು ದಾನ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಎಷ್ಟೋ ಮಂದಿಗೆ ಅಂಗಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಅದ. ಈಗ ಕೆಎಲ್ಎ ಅಂತ ಆಸ್ಪತ್ರೆ, SDM ಅಂತ ಆಸ್ಪತ್ರೆ, ಅಲ್ಲೆಲ್ಲ ಒಂದು ಶಸ್ತ್ರ ಚಿಕಿತ್ಸೆ ಮಾಡಿ ಮುಖ್ಯವಾದ ಅಂಗಗಳನ್ನು ಕೊಡುವಂತ ಸಾಧ್ಯತೆ ಇದೆ. ಅದು ಬಹಳ ಅವಶ್ಯಕತೆ ಇದೆ. ಈ ದೇಹದಾನದ ಮಹತ್ವ ಮತ್ತು ಇದು ಯಾಕೆ ಮುಖ್ಯವಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಆಯುರ್ವೇದದಲ್ಲಿ ಸಾಕಷ್ಟು ವಿಸ್ತೃತವಾಗಿ ಹೇಳಿರ್ತದೆ. ಅದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರೇ? ಸರ್, ದೇಹದಾನದ ಬಗ್ಗೆ ನಾವು ಹೇಳುವ ಪ್ರಕಾರ ಆರೋಗ್ಯದಿಂದ ಬದುಕಿದ್ದಾಗ ರಕ್ತದಾನ, ಮರಣದ ನಂತರ ನೇತ್ರದಾನ ಹಾಗೂ ಚರ್ಮದಾನ ಹಾಗೂ ದೇಹದಾನ, ಇದು ಮಹತ್ವದ್ದು. ಈ ಮೃತ ಮಾನವನ ದೇಹವನ್ನು ನಾವು ಕ್ಯಾಡೆವರ್ ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಅಂಗರಚನಾಶಾಸ್ತ್ರದ ದೇಹದ ರಚನೆಯ ಅಧ್ಯಯನ ಅದು ಹಾಗೂ ಕಾರ್ಯನಿರ್ವಹಿಸುವ ಬಗ್ಗೆ ಎಂಬುದನ್ನು ಕಲಿಸಲು ಬಳಸಲಾಗುತ್ತದೆ. ವೈದ್ಯಕೀಯ ಶಾಸ್ತ್ರದಲ್ಲಿ ದೇಹದಾನವು ಮುಖ್ಯ ಹಾಗೂ ಮೃತ ಶರೀರವು ಮುಖ್ಯ ಹಾಗೂ ಶಸ್ತ್ರಚಿಕಿತ್ಸಕರಿಗೂ ಇದು ಒಳ್ಳೆಯ ಸಾಧನೆ ಹಾಗೂ ದಂತ ವೈದ್ಯರಿಗೂ ಅದೇ ರೀತಿ ಆಯುರ್ವೇದ ವೈದ್ಯರಿಗೂ ಇದು ಒಳ್ಳೆಯ ಸಾಧನೆ ಮತ್ತು ಇನ್ನಿತರ ಆರೋಗ್ಯ ವೃತ್ತಿಪರ ಶಿಕ್ಷಣದಲ್ಲಿ ಇದು ಪ್ರಮುಖ ಕೋರ್ಸ್ಗಳಲ್ಲಿ ಒಂದಾದ ಬೋಧನಾ ಸಾಮಗ್ರಿಯಾಗಿದೆ. ಮಾನವ ದೇಹದ ಸಂಕೀರ್ಣ ಅಂಗರಚನಾಶಾಸ್ತ್ರವನ್ನು ಕರಗತ ಮಾಡಿಕೊಳ್ಳಲು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಲ್ಲಿ ಇದು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ವೈದ್ಯಕೀಯ ವಿದ್ಯಾರ್ಥಿಗಳ ಜ್ಞಾನವನ್ನು ವೃದ್ಧಿಸಲು ನಮ್ಮ ಶುಶ್ರುತ ಆಚಾರ್ಯರು ಹೀಗೆ ಹೇಳಿರುತ್ತಾರೆ, ಪ್ರತ್ಯಕ್ಷತೋ ಹಿ ಯದ್ರಷ್ಟಂ ಶಸ್ತ್ರದಷ್ಟಂ ಚ ಯದ್ ಭವೇತ್ ಸಮಾಸತಶ್ಚ ದೂ ಭೂಯೋ ಭೂಯೋ ಜ್ಞಾನ ವಿವರ್ಧನಂ. ಸೊ ಪ್ರಾಕ್ಟಿಕಲ್ ಮತ್ತು ಥೆರಟಿಕಲ್ ನಾಲೆಜ್ ಕಂಬೈನ್ ಟುಗೆದರ್ ಅಂಡ್ ಇನ್ಕ್ರೀಸ್ ದ ನಾಲೆಜ್ ಆಫ್ ಸ್ಟೂಡೆಂಟ್ಸ್. ಸೊ ನಾಳೆ ನಮ್ಮ ರೋಗಿಗಳಿಗೆ ಚಿಕಿತ್ಸೆ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ಸಂಶೋಧಕರಿಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇದು ಅಗತ್ಯ ಸಾಧನೆಯಾಗಿದೆ. ಅಂದ್ರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಾಮಗ್ರಿಯಾಗಿ ನಮ್ಮ ದೇಹ ಉಪಯೋಗ ಆಗ್ತದೆ ಅಂದ್ರೆ ಯಾಕೆ ಬೇಡ? ಅಂದ್ರೆ ಅವರಲ್ಲಿ ಒಂದು ಮಾಹಿತಿ ವೈದ್ಯಕೀಯ ಜ್ಞಾನವನ್ನು ವಿಸ್ತರಿಸಲಿಕ್ಕೆ ಸಹಾಯ ಆದ್ರೆ ನಿಜವಾಗಿ ಕೂಡ ಸಂತೋಷ. ಈಗ ದೇಹದಾನ ಮಾಡಬೇಕು ಅಂತಂದ್ರೆ ಕಲ್ಪನೆಗಳಿದೆ, ಮೂಢನಂಬಿಕೆಗಳಿದೆ, ಆಮೇಲೆ ದೇಹದಾನ ಮಾಡಿದ್ರಿಂದ ನಾವು ನರಕಕ್ಕೆ ಹೋಗ್ತೀವಿ, ನಮಗೆ ಶಾಂತಿ ಸಿಗೋದಿಲ್ಲ, ಸಾಕಷ್ಟು ಜನ ಮಾತಾಡ್ಕೊಳ್ತಾರೆ, ಹೀಗಾಗಿ ದೇಹದಾನ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಏನು ಆ ಮೂಢನಂಬಿಕೆಗಳು ಮತ್ತು ತಪ್ಪು ಕಲ್ಪನೆಗಳು, ಇದ್ರ ಬಗ್ಗೆ ನಮ್ಮ ಜನರಲ್ಲಿರುವಂತಹ ಒಂದು ಮನಸ್ಸಿನ ಭಾವನೆಗಳನ್ನು ತಾವು ದೂರೀಕರಿಸಬಹುದಾ? ನೀವು ಹೇಳಿದ ಹಾಗೆ ಸರ್, ದೇಹದಾನ ಬಗ್ಗೆ ಮಾಡಿದರೆ ಈಗ ಪಾಪದ ಕರ್ಮ ಅಥವಾ ಅಂಗಾಂಗ ದಾನ ಮಾಡಿದರೆ ಪಾಪದ ಕರ್ಮ ಹಾಗೂ ಮೋಕ್ಷ ಪ್ರಾಪ್ತಿಯಾಗದು ಎಂಬ ಅಪನಂಬಿಕೆಗಳು ಕೆಲವರಿಲ್ಲ. ಅದೇ ರೀತಿ ನೀವು ನೋಡಿದ ಹಾಗೆ ಕಳೆದ 2020-21 ಅದರಲ್ಲಿ ಕೋವಿಡ್ನಲ್ಲಿ ಎಷ್ಟೋ ಜನ ಸತ್ತು ಹೋದರು. ಅವರು ಯಾವುದೇ ಧರ್ಮ ಜಾತಿ ನೋಡದೆ ಆ ದೇಹವನ್ನು ಸುಟ್ಟು ಹಾಕಲಾಯಿತು, ಎಷ್ಟೋ ದೇಹಗಳನ್ನು ಒಂದೇ ಕಡೆಗೆ ಹಾಕಿ. ಅದೇ ರೀತಿ ನಾವು ದೇಹದಾನ ಮಾಡುವುದರಿಂದ ಅಥವಾ ನಾವು ಜನ್ಮದಲ್ಲಿ ನಾವು ಪಾಪ ಕರ್ಮ ಮಾಡ್ತೇವೆ ಅಥವಾ ತಿಳುವಳಿಕೆ ನಂಬಿಕೆ ಮೂಢ ನಂಬಿಕೆಗಳನ್ನು ಹೋಗಲಾಡಿಸಲು ಅಥವಾ ನಮ್ಮ ಜನ್ಮದಲ್ಲಿ ಯಾವ ಅಂಗದಾನವನ್ನು ಮಾಡಿದರೂ ಆ ಅಂಗದಾನದ ಅಂಗವಿಕಲರಾಗುವ ಮುಂದಿನ ಜನ್ಮದಲ್ಲಿ ಜನಿಸುತ್ತಾರೆ ಅಥವಾ ಅಂಗದಾನ ಮಾಡಿದ ದೇಹಕ್ಕೆ ಮುಕ್ತಿ ದೊರಕುವುದಿಲ್ಲ ಎಂಬ ಹಲವು ಮೂಢ ನಂಬಿಕೆಗಳು ಕೆಲವರಲ್ಲಿ ಇವೆ. ಆದರೆ ಅದನ್ನು ಸಂಪೂರ್ಣ ತಪ್ಪು ತಿಳುವಳಿಕೆಗಳು ನೋಡ್ರಿ. ಆದರೆ ಮುಂದಿನ ಜನ್ಮ ಅಂತಿದ್ರೆ ನೋಡೋಣ ಆಮೇಲೆ. ಈಗ ಜನ್ಮದೊಳಗೆ ನಾವು ಒಂದು ಪುಣ್ಯದ ಕೆಲಸಗಳನ್ನು ಮಾಡೋಣ ಅಂದರೆ ದೇಹದಾನ ಮಾಡೋಣ. ಇದು ಆಯುರ್ವೇದ ಹೇಳ್ತದೆ. ಪ್ರತಿಯೊಂದು ವೈದ್ಯಕೀಯ ಶಾಸ್ತ್ರದಲ್ಲಿ ಈ ದೇಹದ ಅವಶ್ಯಕತೆ ಬಹಳ ಅದ. ಖಂಡಿತವಾಗಿ ಕೂಡ ದೇಹದಾನ ಮಾಡಲಿಕ್ಕೆ ನಾವು ಮುಂದೆ ಬರೋಣ. ದೇಹದಾನ ಮಾಡಲಿಕ್ಕೆ ಯಾರು ಅರ್ಹರಿದ್ದಾರೆ ಮತ್ತು ಯಾರು ಅನರ್ಹರಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೋದಾ? ಸರ್, ಮೊದಲನೇದಾಗಿ ದೇಹದಾನ ಮಾಡಲಿಕ್ಕೆ ಯಾರು ಅರ್ಹರು, ಅವರು ಮೊದಲನೇದಾಗಿ ಸ್ವಾಭಾವಿಕ ಮರಣ ಹೊಂದಿದ ವ್ಯಕ್ತಿ ದೇಹದಾನ ಮಾಡಬಹುದು. ಅದೇ ರೀತಿ ಯಾರು ಮರಣ ಪ್ರಮಾಣ ಪತ್ರ ಹೊಂದಿರುತ್ತಾರೆ ಅವರು ಕೂಡ ದೇಹದಾನ ಮಾಡಬಹುದು. ಆಮೇಲೆ 18 ವರ್ಷ ಮೇಲ್ಪಟ್ಟವರು, ಸಮ್ಮತಿ ಪತ್ರ ಹೊಂದಿದವರು, ಗಂಡು ಆಗಲಿ ಹೆಣ್ಣು ಆಗಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಅವರು ಕೂಡ ದೇಹದಾನವನ್ನು ಮಾಡಬಹುದು. ಹಾಗೂ ಪೂರ್ವಭಾವಿಯಾಗಿ ಸಮ್ಮತಿ ಪತ್ರ ಹೊಂದಿದವರು ಕೂಡ ದೇಹದಾನವನ್ನು ಮಾಡಬಹುದು. ಮರಣ ಹೊಂದಿದ 6 ಗಂಟೆಯ ಒಳಗೆ ನಮ್ಮ ಸಂಸ್ಥೆಗೆ ತಲುಪಿಸಿದರು ಅವರು ಕೂಡ ಮರಣ ಹೊಂದಿದ ವ್ಯಕ್ತಿ ಕೂಡ ನಮಗೆ ದೇಹದಾನ ಮಾಡಬಹುದು. 100 ವರ್ಷಕ್ಕಿಂತ ಕಡಿಮೆ ವಯಸ್ಸು ಇದ್ದವರು ಕೂಡ ದೇಹದಾನ ಮಾಡಲು ಅರ್ಹರು. ಆಯುರ್ವೇದದಲ್ಲಿ ಆಚಾರ್ಯ ಸುಶ್ರುತರು ಹೇಳಿರುತ್ತಾರೆ, ತಸ್ಮಾತ್ ಸಮಸ್ತ ಗಾತ್ರಂ ಅವಿಶೋಪಹತಂ ಅದೀರ್ಘ ವ್ಯಾಧಿ ಪೀಡಿತಂ ಅವರ್ಷ ಶತಿಕಂ. ಸಮಸ್ತ ಗಾತ್ರ ಅಂದರೆ ಎಲ್ಲ ಅಂಗಾಂಗವುಳ್ಳ ದೇಹ, ಅವಿಶೋಪಹತಂ ಯಾವುದೇ ತರಹದ ವಿಷದಿಂದ ಮರಣ ಹೊಂದಿರಬಾರದು, ಅಂದರೆ ಹಾವು ಕಚ್ಚಿ ಅಥವಾ ವಿಷ ಸೇವನೆ ಮಾಡಿ ಸಾವು ಸಂಭವಿಸಿರಬಾರದು. ಅದೀರ್ಘ ವ್ಯಾಧಿ ಪೀಡಿತಂ ಅಂದರೆ ಯಾವುದೇ ಭಯಂಕರ ಅಥವಾ ಬಹಳ ದಿನಗಳಿಂದ ರೋಗದಿಂದ ಬಳಲುತ್ತಿದ್ದವರು, ಉದಾಹರಣೆಗೆ HIV, ಹೆಪಟೈಟಿಸ್, ಕೋವಿಡ್, ಕ್ಯಾನ್ಸರ್ ಈ ಥರದ ರೋಗದಿಂದ ಬಳಲುತ್ತಿರುವವರು ದೇಹದಾನ ಮಾಡಲು ಅರ್ಹರಿರೋದಿಲ್ಲ. ಹಾಗೂ ಅವರ್ಷ ಶತಿಕಂ ಅಂದರೆ 100 ವರ್ಷಕ್ಕಿಂತ ಕಡಿಮೆ ವಯಸ್ಸು ಇರುವವರು ಇವರೆಲ್ಲರೂ ಅರ್ಹರು. ಹಾಗೂ ಅನರ್ಹರು ಅಂದರೆ ಆತ್ಮಹತ್ಯೆ ಮಾಡಿಕೊಂಡವರು ಹಾಗೂ MLC ಮೆಡಿಕೋ ಲೀಗಲ್ ಕೇಸ್ ಹಾಗೂ ಮರಣ ಪ್ರಮಾಣ ಪತ್ರ ಇಲ್ಲದವರು ಇವರೆಲ್ಲರೂ ಅನರ್ಹರು. ಅಂದರೆ ದೇಹದಾನ ಅಂತಂದರೆ ಖಂಡಿತವಾಗಿ ವೈದ್ಯಕೀಯ ವಿದ್ಯಾರ್ಥಿಗಳ ಅನುಕೂಲ ಆಗುವ ದೃಷ್ಟಿಯಿಂದ ತಾವು ಹೇಳ್ತಾ ಇದ್ದೀರಿ. ಈಗ ದೇಹದಾನದ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಅವಶ್ಯಕತೆ ಯಾಕಿದೆ, ಈಗ ಅದರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರೇ? ಜನರಲ್ಲಿ ಅದರ ಬಗ್ಗೆ ಮೂಲತಃ ಅರಿವು ಇತ್ತು ಸರ್, ಆದರೆ ಕೆಲವು ಮೂಢನಂಬಿಕೆಗಳು ಸಂಪ್ರದಾಯ ಅಡ್ಡಿ ಬರುತ್ತಿತ್ತು, ಅದಕ್ಕಾಗಿ ಕಡಿಮೆ ಪ್ರಮಾಣದಲ್ಲಿ ದೇಹದಾನದ ಬಗ್ಗೆ ಜಾಗೃತಿ ಇತ್ತು ಮುಂಚೆ. ಈಗ ದೇಹದಾನದ ಬಗ್ಗೆ ಹೆಚ್ಚು ಜಾಗೃತಿ ಮತ್ತು ದೇಹದಾನಕ್ಕೆ ಒಂದು ಪ್ರೋತ್ಸಾಹ ಸಿಗಲೆಂದು ಈ ಜಾಗೃತಿ ಕಾರ್ಯಕ್ರಮ ಸರ್. ದಿನ ಕಳೆದಂತೆ ವೈದ್ಯಕೀಯ ಮಹಾವಿದ್ಯಾಲಯಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಅಂದರೆ ಮೊದಲು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಕೇವಲ 1 ಮೆಡಿಕಲ್ ಕಾಲೇಜು ಅಂದರೆ KIMS ಹುಬ್ಬಳ್ಳಿ ಮತ್ತು ನಮ್ಮ ಆಯುರ್ವೇದ ಮಹಾವಿದ್ಯಾಲಯ ಕೇವಲ ಇವೆರಡೇ ವೈದ್ಯಕೀಯ ಕಾಲೇಜುಗಳು ಇದ್ದವು. ಈ ಸದ್ಯಕ್ಕೆ 3 ಮೆಡಿಕಲ್ ಕಾಲೇಜು, 5 ಆಯುರ್ವೇದಿಕ್ ಕಾಲೇಜುಗಳು ಇವೆ. ಅದರಂತೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗಿರುತ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಅಂಗರಚನಾಶಾಸ್ತ್ರ ಅನಾಟಮಿ ವಿಷಯವನ್ನು ಕಲಿಯಬೇಕಾದರೆ ಸಾಕಷ್ಟು ಮೃತದೇಹಗಳ ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿ ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರೇ, ಈಗ ದೇಹದಾನ ಮತ್ತು ಅಂಗದಾನ ಇವು ಎರಡು ಒಂದೇನಾ ಅಥವಾ ಬೇರೆ ಬೇರೆ? ಯಾಕಂದ್ರೆ ಇವತ್ತು ಅಂಗದಾನ ಮಾಡೋದ್ರಿಂದ ಸಾಕಷ್ಟು ಜನ ಜೀವ ಉಳಿಸಬಹುದು ಅನ್ನೋ ಒಂದು ಸಾಧ್ಯತೆಗಳನ್ನ ವಿಸ್ತೃತ ಮಾಹಿತಿ ಮಾಡ್ಕೊಡ್ಬೋದಾ? ಎಸ್ ಸರ್, ಇದು ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ಸರ್. ದೇಹದಾನ ಅಂದರೆ ನಾವು ಸಂಪೂರ್ಣ ದೇಹವನ್ನು ಮರಣದ ನಂತರ ಸಂಪೂರ್ಣ ದೇಹವನ್ನು ನಾವು ದಾನ ಮಾಡುವುದು, ಅದುವೇ ದೇಹದಾನ. ಹಾಗೂ ಕೆಲವೊಂದು ಹೇಳಿಕೊಂಡಂತೆ ವೈದ್ಯಕೀಯ ಸಂಸ್ಥೆಗಳಿಗೆ ನಾವು ದಾನವನ್ನು ಮಾಡುವುದು ಸಮ್ಮತಿ ಪತ್ರದೊಂದಿಗೆ. ಅದೇ ರೀತಿ ಅಂಗದಾನ ಅಂದರೆ ಉದಾಹರಣೆಗೆ ಲಿವರು, ಕಿಡ್ನಿ ಈ ಥರ ದಾನ ಮಾಡುವುದು, ಇದು ಅಂಗದಾನ. ಸೊ ದೇಹದಾನ ಬೇರೆ ಮತ್ತು ಅಂಗಾಂಗದಾನ ಬೇರೆ. ಈ ದೇಹದಾನ ಮಾಡಲಿಕ್ಕೆ ಇಚ್ಛಿಸುವಂಥವ್ರು ಯಾರಿಗೆ ಸಂಪರ್ಕ ಮಾಡಬೇಕು, ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೋದಾ? ಸರ್, ಮರಣದ ನಂತರ ನಮ್ಮ ಸಂಸ್ಥೆಗೆ ಪ್ರತ್ಯಕ್ಷ ಅಥವಾ ಫೋನ್ ಮೂಲಕ ತಕ್ಷಣ ತಿಳಿಸಬೇಕು. ಮರಣದ ನಂತರ 6 ತಾಸು ಒಳಗಡೆ ನಮಗೆ ತಿಳಿಸಿಪಟ್ಟರೆ ನಾವು ಅದನ್ನು ದೇಹವನ್ನು ಸ್ವೀಕರಿಸಬಹುದು. ತಿಳಿಸಬೇಕಾದ ವಿಳಾಸ ಆಯುರ್ವೇದ ಮಹಾವಿದ್ಯಾಲಯ, ಹೆಗ್ಗೇರಿ ಬಡಾವಣೆ, ಹಳೆ ಹುಬ್ಬಳ್ಳಿ, ಮತ್ತು ಸಂಪರ್ಕಿಸಬೇಕಾದ ವಿಭಾಗ ಅಂಗರಚನಾಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆಯುರ್ವೇದ ಮಹಾವಿದ್ಯಾಲಯ, ಹಳೆ ಹುಬ್ಬಳ್ಳಿ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9986126624. ದೂರವಾಣಿ ಸಂಖ್ಯೆ 9986126624. ಡಾಕ್ಟರ್ ಪ್ರಕಾಶ್ ರಾಠೋಡ್, ಇಲ್ಲಿ ತನಕ ಅಂಗಾಂಗ ದಾನ ಮಾಡೋದು ಮತ್ತು ದೇಹದಾನ ಮಾಡೋದು ಹೇಗೆ ಬೇರೆ ಬೇರೆ ಅಂತಾನು ಹೇಳಿದ್ರಿ, ಮತ್ತು ನೀಡುವಂತ ಈ ದೇಹದಾನ ಬಹಳ ಪ್ರಮುಖವಾಗಿದೆ. ನಮ್ಮ ಸಮಾಜದೊಳಗೆ ಜನ ಈ ರೀತಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆತಂದ್ರೆ ಖಂಡಿತವಾಗಿ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಮತ್ತು ಹೆಚ್ಚು ಹೆಚ್ಚು ಅಂಗರಚನೆಯನ್ನು ಅಭ್ಯಾಸ ಮಾಡಿದಂತೆಲ್ಲ ವೈದ್ಯಕೀಯ ಜ್ಞಾನ ದೊರೆತು ವಿದ್ಯಾರ್ಥಿಗಳು ಪಕ್ವ ಆಗ್ತಾರೆ, ಮತ್ತು ಹೆಚ್ಚು ಹೆಚ್ಚು ಸಮಾಜ ಸೇವೆ ಮಾಡೋ ನಿಟ್ಟಿನೊಳಗೆ ದೇಹದಾನ ಮಾಡಲಿಕ್ಕೆ ನಾವೆಲ್ಲ ಮುಂದೆ ಬರೋಣ ಅಂತ ಆಸೆ ಮಾಡ್ತಾ, ಇಲ್ಲಿವರೆಗೆ ಮಾಹಿತಿ ನೀಡಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರೇ, ನಮಸ್ಕಾರ. ನಮಸ್ಕಾರ. ದೇಹದಾನ ಈ ಕುರಿತು ಇದುವರೆಗೂ ಡಾಕ್ಟರ್ ಪ್ರಕಾಶ್ ಗೋ ರಾಠೋಡ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಈ ವಾರದ ಪ್ರಶ್ನೆ, ದೇಹವನ್ನ ಯಾರು ದಾನ ಮಾಡಲು ಅರ್ಹರು? ಪ್ರಶ್ನೆ ಮತ್ತೊಮ್ಮೆ, ದೇಹವನ್ನು ಯಾರು ದಾನ ಮಾಡಲು ಅರ್ಹರು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ, ರಸಪ್ರಶ್ನೆ ವಿಭಾಗ, ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ, ಹೆಗ್ಗೇರಿ ಬಡಾವಣೆ, ಹಳೆ ಹುಬ್ಬಳ್ಳಿ, ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿಯ ಬಸವರಾಜ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ನಗಾರಿ ನೌಬತ್ ವಾದನ, ಮಾತ್ರ 7 ಅಟ್ಟತಾಳ. ಇದುವರೆಗೆ ಬೀಳಗಿಯ ಬಸವರಾಜ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ನಗಾರಿ ನೌಬತ್ ವಾದನ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ, ಈ ಕಾರ್ಯಕ್ರಮದಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸುವಿಕೆಯಲ್ಲಿ ತಾಂತ್ರಿಕತೆ, ಈ ಕುರಿತು ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಿಸಲಿದ್ದಾರೆ ಶರಣಬಸವ ಚೋಳೇನ್. ಹೇ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಹಿರಿಯ ಕಲಾವಿದರ ಅನುಭವದ ಮಾತುಗಳು ಹಾಗೂ ಅವರ ಸಂಗೀತ ಒಳಗೊಂಡ ವಿಶಿಷ್ಟ ಕಾರ್ಯಕ್ರಮ ಸಂಗೀತ ಸಂಪದ ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಗುರುವಾರ ಬೆಳಿಗ್ಗೆ 10 ಗಂಟೆಗೆ ತಪ್ಪದೆ ಕೇಳಿ ಆನಂದಿಸಿ. ಆಕಾಶವಾಣಿ ಧಾರವಾಡ ಮೊಬೈಲ್ನಲ್ಲೂ ಲಭ್ಯ. ನಿಮ್ಮ ಮೊಬೈಲ್ ಫೋನ್ನ ಪ್ಲೇಸ್ಟೋರ್ಗೆ ಹೋಗಿ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ. ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಂಬಿ ಬಂದಿತ್ತು, ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತು. ಬೇಂದ್ರೆ ಬೆರಗು. ಬಹುಮುಖ ಪ್ರತಿಭೆಯ ಬೇಂದ್ರೆ ವ್ಯಕ್ತಿತ್ವದ ಹಲವು ಮುಖಗಳ ಅನಾವರಣ ಬೇಂದ್ರೆ ಬೆರಗು ಅನ್ನೋ ಕಾರ್ಯಕ್ರಮ ಸರಣಿಯೊಳಗ. ತಾಪವನ್ನು ಹದ ಮಾಡಿ ತಪ ಮಾಡಿಕೊಳ್ಳಬೇಕು, ಮನವನ್ನು ಹದ ಮಾಡಿ ನಮೋಕಾರದ ಉತ್ಸಾಹ ಶರಣತೆಯನ್ನು ಪಡೆಯಬೇಕು ನಾವು. ಬೇಂದ್ರೆ ಬೆರಗು ಪ್ರತಿ ಮಂಗಳವಾರ ಮುಂಜಾನೆ 10 ಗಂಟೆಕ್ಕ, ಶನಿವಾರ ರಾತ್ರಿ 8 ಗಂಟೆಕ್ಕ. ರವಿಯು ಶಶಿಯು ತಂಪು ಬೆಳಕು ಚಂದದ ಋತುಮಾನ. ಬೇಂದ್ರೆ ಬೆರಗು. ಬೇಂದ್ರೆ ಬೆರಗು. ಬೇಂದ್ರೆ ಬೆರಗು. ಬೇಂದ್ರೆ ಬೆರಗು. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾನು ಡಾಕ್ಟರ್ ಶ್ರೀನಿವಾಸ್ ಮಹಾದೇವಪ್ಪ ಬಸವರೆಡ್ಡಿ, ಎಸ್ಡಿಎಂ ದಂತ ಮಹಾವಿದ್ಯಾಲಯದ ವಕ್ರದಂತ ಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪ್ರತಿ ವರ್ಷ ಅಕ್ಟೋಬರ್ ಮೊದಲನೆಯ ವಾರವನ್ನು ರಾಷ್ಟ್ರೀಯ ವಕ್ರದಂತ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತದೆ. ಇದರ ಪ್ರಯುಕ್ತ ನಾನು ವಕ್ರದಂತ ಚಿಕಿತ್ಸೆ ಎಂದರೇನು, ಈ ಚಿಕಿತ್ಸೆಯ ಪ್ರಯೋಜನಗಳೇನು, ಈ ಚಿಕಿತ್ಸೆಯನ್ನು ಯಾರು ಮತ್ತು ಯಾವಾಗ ಪಡೆಯಬೇಕು ಎಂಬ ವಿಷಯಗಳ ಬಗ್ಗೆ ನಿಮಗೆ ನಿಖರವಾಗಿ ಮಾಹಿತಿ ನೀಡಲಿದ್ದೇನೆ. ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಹಿರಿಯ ಜ ಜನಪದ ಕಲಾವಿದರ ಅನುಭವದ ಮಾತುಗಳು, ಅವರ ಸಂಗೀತ ಒಳಗೊಂಡ ವಿಶಿಷ್ಟ ಕಾರ್ಯಕ್ರಮ ಜನಪದ ಸಂಪದ ಪ್ರತಿ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ಆಕಾಶವಾಣಿ ಧಾರವಾಡ ಮೊಬೈಲ್ನಲ್ಲೂ ಲಭ್ಯ. ನಿಮ್ಮ ಮೊಬೈಲ್ ಫೋನ್ನ ಪ್ಲೇಸ್ಟೋರ್ಗೆ ಹೋಗಿ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿ. ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ ಉಸಿರಾಗುವೆ ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ. ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ. ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ಸಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ. ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ. ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ. ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ ನೀ ಈಗ ಭರ ಭರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕಿನೀಗ ತಡಿಬೇಡ್ರಿ. ಹೆಣ್ಣೊಂದು ಕಲತ್ರ ಸಾಲಿ ಒಂದನ್ ತೆರೆದಂಗ. ಶ್ರೋತೃಗಳೇ, ತುಂ ತುಂ ತುಂ ತುಂ ತುಂ ತುಂ ತುಂ ತುಂ ತುಂಬಿ ಬಂದಿತ್ತು, ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತು. ಬೇಂದ್ರೆ ಬೆರಗು